ಶಬ್ಬಾಶ್. ದೈತ್ಯರಿಗೆ ಭಯ ಭದ್ರತೆಯನ್ನು ಮಾಡುತ್ತ ವೈರಿಗಳಿಗೆ ಮಾನನಂದನಂತೆ ತೋರುತ್ತ. ಮೂಢರಿಗೆ ರೌದ್ರಪತಿಯಂತೆ ಕಾಣುತ್ತ ಎರಡು ಹಸ್ತಗಳನ್ನು ಜೋಡಿಸಿ ಬಂದು ನಮ್ಮನ್ನು ದಾರೆಂದು ಕೇಳುವನು ನೂರಿದ ಅವನರೈ ಗಂಭೀರ ಸುಪ್ತಾದಿ ಚಂದಿರ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೊರೆಯೇ ಕರ್ಪೂರದ ಉರಿಯೇ. ಏ ಸಾರಥಿ, ನಾನು ದಾರೆಂದರೆ ಶಹಬ್ಬಾಸ್. ನೂರ ಒಂದು ಮಂದಿ ಕೌರವರು ಹೇಳು ತಂದಿದ್ರದ ರಾಷ್ಟ್ರನಿಗೆ ಜ್ಯೇಷ್ಠ ಪುತ್ರನೆಂದನು ಶಹಬ್ಬಾಸ್. ಸಿಂಹ ಪೀಠದ ಮೇಲೆ ಕುಳಿತುಕೊಂಡು ಸಮಾನದಿಂದ ರಾಜಪರಿಪಾಲನೆಯನ್ನು ಮಾಡುವಂತ ದುರ್ಯೋಧನ ಭೂಪಾಲನೆಂದು ತಿಳಿಯರೈ ಗಂಭೀರ ಸಪ್ತಾದಿ ಚಂದಿರ. ದುರ್ಯೋಧನ ಭೂಪಾಲನ ಆದರೆ ಬಹಳೇ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ಶಹಬ್ಬಾಸ್, ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸಭದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಹೌದು ನೋಡ್ರಿ, ಆ ಮಂದಮತಿಯಾದ ಪಾಂಡವರನ್ನು ಜೂಜಿನಲ್ಲಿ ಸೋಲಿಸಿ ಅರಣ್ಯಕ್ಕೆ ಕಳಿಸಿರುವೆನು. ಶಹಬ್ಬಾಸ್, ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೋಡುವುದಕ್ಕೆ ಬರೋಣವಾಯಿತಲ್ಲ ಈ ಸಾರಥಿ, ಅದೇ ಜಾಗೃತಿ ಬಂದ್ರೆ ಬಹಳ ಸಹಜವಾಯ್ತು. ಮುಂದೆ ನಮ್ಗೆ ಆಜ್ಞೆಯನ್ನು ಹೇಳಿದ್ರಿ ಈ ದೇವ. ಸಾರಥಿ, ನಿನಗೆ ಆಜ್ಞೆವೇನೆಂದರೆ, ಹೌದ್ರಿ, ಎನ್ನ ಇದ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲ ಈ ಸಾರಥಿ, ಅತಿ ಜಾಗೃತಿ. ಏನು ಚಿಂತವಿಲ್ಲದೆ ಕರೆಸ್ತೇವ್ರಿ ಈ ಬುದ್ಧಿ. ಬಂದವರು ತಾವುದಾರ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಚಟಸ್ಪಟ ದರ್ಪಟ ಧನುಧಾರಿ ಕಂದರ ಪದೋಳು ಲೆಟಲಿ ನಡೆಸುತ್ತಲಿ ಶಹಬ್ಬಾಸ್ ಪ್ರಕಟಕರ್ತನಾಗಿ ಮಾತನಾಡಿಸುವ ಪಟುಪಟನೆ ಶಹಬ್ಬಾಸ್. ನೀನು ದಾವಣ ಸೇವಕ ಪಾವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಯಾವುದಾರು ಪುಂಡ ಕಲಿ ಪ್ರಚಂಡ. ಸಾರಥಿ, ನಾನು ದಾರಂದರೆ ಶಹಬ್ಬಾಸ್. ನಮ್ಮ ಮಾತೆಯಾದ ಕುಂತಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಶಹಬ್ಬಾಸ್ ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂತಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಶಹಬ್ಬಾಸ್ ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು. ಹೌದ್ರಿ, ಪುರುಷನಿಲ್ಲದ ಪ್ರಸ್ತುತಿಯಾದನೆಂದು ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಶಹಬ್ಬಾಸ್. ಕಟ್ಟ ಕಡಲನ್ನು ಬಿಸಿಲಿನಂತೆ ಕಿರಣದಿಂದ ಈ ಬಹುಮಂಡಲಕ್ಕೆ ಉರುಳಿ ಬಿದ್ದಿರುವೆ ಶಹಬ್ಬಾಸ್. ಯಾರೇ ಸಾರಥಿ, ರಾಜೇಂದ್ರ ಭೂಪತಿ, ಸಹಸ್ರ ಸೂರ್ಯನ ಪ್ರಕಾಶದಂತೆ ಇದರಿಗೆ ಬಂದು ಎಲ್ಲನ್ನು ತರಕಿಸದೆ ಶಹಬ್ಬಾಸ್. ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತಃಕರಣದಿಂದ ಅಂಬಿಗಾಲನ ಹಂಬಲಿಸಿ ಬಂದು ಎಲ್ಲನ ಸಂಭ್ರಮದಿಂದ ಗಂಭೀರನಾಗುವರೆಗೆ ಬೆಳೆಸಿದನು. ಸ್ಥನಾಗಿ ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಾಸ್ತ್ರ ವಿದ್ಯೆಗಳನ್ನು ಕಲಿತು ಶಹಬ್ಬಾಸ್. ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲ ವಿದ್ಯದಲ್ಲಿ ಪಾಂಡವರಿಗೆ ತಂಡವನ್ನು ಸಂರಕ್ಷಿಸಿ ಶಹಬ್ಬಾಸ್ ಕವಚ ಕುಂಡಲವನ್ನು ಧರಿಸಿಕೊಂಡಂತಹ ಕರ್ಣ ಬಹದ್ದೂರನನ್ನು ತಿಳಿದ ಸಾರಥಿ ಅತಿ ಜಾಗೃತಿ. ಕರ್ಣ ಬಹದ್ದೂರನಾದ್ರೆ ಬಹಳ ಸಹಜವಾಯಿತು, ಮುಂದೆ ನಮಗೇನ ಆಜ್ಞಾ ಹೇಳಿದ್ರಿ ಈ ಬುದ್ಧಿ? ಸಾರಥಿ, ನಿನಗೆ ಮುಂದೆ ಆತ್ಮವೇನಂದ ಏನಿರುವುದ್ರಿ? ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ದಾವಲಿರುವನು. ಶಹಬ್ಬಾಸ್ ಹೇಗೆ ತೋರಿಸಿಕೊಡುವಂತವನಾಗಲ ಸಾರಥಿ, ಅತಿ ಜಾಗ್ರತೆ. ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿರಿ. ನಮ ನಮ ರಾಜೇಂದ್ರನೇ ನಿಮ್ಮ ಪಾದಕ್ಕೆ ವಂದಿಸಿದನು. ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಜನೇ ಮಹಾತೇಜನೇ. ಹೇ ರಾಜೇಂದ್ರನೇ, ಈ ವೇಳದಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದಿರುವರೇನು? ಶಹಬ್ಬಾಸ್ ನಿಮ್ಮ ಸೈನ್ಯದಲ್ಲಿ ಇರುವ ದ್ರೋಣು ಶಕ್ಲು ಇವರೇನಾದರೂ ನಿಂದೆ ಮಾತನಾಡಿರುವರೇನು? ತಡಿಯದನಿಗೆ ಅಪ್ಪಣೆಯನ್ನು ಕೊಟ್ಟರ ಜಡುಮತಿಗಳೆಲ್ಲ ಸೆಳೆನಾಶವನ್ನು ಮಾಡಿ ಅನ್ನ ಖಡಗಕ್ಕೆ ಅವತನ್ನು ಕೊಡುವೆನು. ಶಹಬ್ಬಾಸ್ ಏನನ್ನಿತ್ತಿ ರಾಜ್ಯ ರವಿಕೋಟ ತೇಜ ಕೇಳು. ಶಹಬ್ಬಾಸ್ ನಮ್ಮ ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ

ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿ. ನಮೋ ನಮೋ ರಾಜ, ನಿಮ್ಮ ಪಾದಕ್ಕೆ ವಂದಿಸುವೆ. ಐಶ್ವರ್ಯವಾಗಲಿ, ಹೇಳುವಂತವನಾಗುವ ವನಪಾಲಿಕ ಸತ್ಯ ಸೇವಕ. ಹೇ ಚಿತ್ರಸೈನ ಮಹಾರಾಜನೇ. ಹೇ ವನಪಾಲಿಕನೇ, ಹಾ ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವೆ? ಶಹಬ್ಬಾಸ್. ಜಾಗೃತಿಯಿಂದ ಪೇಲಬೇಕು ವನಪಾಲಿಕ ತುಂಟ ಬಾಲಕ. ಹೇ ಮಹಾರಾಜನೇ, ಶಹಬ್ಬಾಸ್. ಎಂತ ಮರಿ ಮೋಸಕ್ಕೆ ಒಳಗಾದೆನು? ಶಹಬ್ಬಾಸ್. ಹಸ್ತನಾವತಿಯ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡ ಹತ್ತಿದ್ದಾರೆ. ಆ ಕುಲ್ಲ ಕೌರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ. ಸಾರಥಿ, ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ. ಸಸ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ತಡೆ ಮಾಡದ ರಥವನ್ನು ಬಿಡುವಂತವನಾಗಲ ಸಾರಥಿ. ಎಂದು ಗೊತ್ತಿಲ್ಲವೇ ಹಾಗೆ? ಸಪ್ಪ ಸಪ್ಪ ಅದ ಮರ್ಯ. ನಿಮ್ಮ ರುಂಡವನ್ನು ಹಾರಿಸಿ ಬಿಡುವನು, ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವೆನು. ಸಪ್ಪ ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡಯ ಅದಮ ಮಹಾಬಂಡ. ಚಿತ್ರಸೇನೆ ಬಾಳಿಯ ನಳ್ಳಿನಂತೆ ತೋರುವ ನೀನು ನನಗೆ ಔಟೆಲ್ಲ ಆಗಬೇಡ. ಹಾಗೆ ಬಂದಿದೆ ಹಾಗೆ ತಿರುಗಿ ಹೋಗುವಂತವನ ಹಾಗೂ ಚಿತ್ರ ಮಾಡುವನು ಚಿತ್ರ. ಬಹಾದ್ದೂರ ಕರ್ಣನೇ ಕೇಳು. ಸಪ್ಪ ಇದು ಅಲ್ಲದೆ ಮತ್ತಾದ್ರೂ ಹೇಳುವನು ಕೇಳುವಂತ ಏನಿರುವ ಜಾಗ್ರತೆಯಿಂದ ಬಗಲುವಂತ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ, ರಾಜೇಂದ್ರ ಭೂಪತಿ, ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಬರ ಹೇಳುವಂತವನಾಗಲ ಸಾರಥಿ. ಚಿಂತಲೆ ಹೇಳ್ತವ್ರಿ ಭೂಪತಿ. ಅಂಧಕನ ಮಗನೇ ಶಹಬ್ಬಾಸ್, ಅಷ್ಟ ಐಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತ ಬಂದು ಎನ್ನ ವನವನ್ನು ನಾಶ ಮಾಡಿದೆಯಾ ಮೂರ್ಖ? ಯಲ ಮೂರ್ಖನೇ, ಎಲೈ ಸಂಡನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ಮರ್ದನ. ಎಲೈ ದುಷ್ಟ, ಹಮ್ಮಿನ ಮಾತುಗಳನ್ನಾಡುತ್ತೀಯ. ಶಹಬ್ಬಾಸ್, ಯುದ್ಧ ಮಾಡುವನಾದರೆ ನಿರ್ಧರಿಸು, ಯೋಚನೆಯನ್ನು ಶಹಬ್ಬಾಶ್ ಶಹಬ್ಬಾಶ್. ಒಬ್ಬರಕ್ಕಿಂತ ಒಬ್ಬರು ಕೌರವ ಸೈನ್ಯದಲ್ಲಿ ಇಂಥ ಕೆಲಸಕ್ಕೆ ಬಲು ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರೆದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆಯ. ಶಹಬ್ಬಾಶ್ ಶಹಬ್ಬಾಶ್. ಎಲೈ ಮೂರ್ತನೇ, ಎಲೈ ಭಂಡನೇ. ಕರುಣನು ಸೋಲಿಸಿದನೆಂದು ಕಣ್ಣು ಕೆಂಪಗೆ ಮಾಡಿ ಕಾಗೆಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಶ್. ಎನ್ನಗಳಾರು ಪಟಕ್ಕೆ ಅಂತರಕ್ಷದಲ್ಲಿ ಇರುವ ದೇವತೆಗಳು ಭಯಗ್ರಸ್ತರಾಗುವರು. ಶಹಬ್ಬಾಶ್ ಶಹಬ್ಬಾಶ್. ನೋಡುವಂತವನಾಗಲ ಈ ಮೂಡ ಹೊರಗೆ ಬಂದಿತ್ತು ನಿನಗೆ ಕೇಳ. ಅದಮನಾದ ದುರ್ಯೋಧನನೇ ಕೇಳು. ಶಹಬ್ಬಾಶ್. ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹೊಲಬೇಡ. ಎಲಾ ಭಂಡನೆ, ಎಲೈ ಚಂಡನೆ. ಎನ್ನ ಹಸ್ತದಲ್ಲೋ ಇರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿ ಹೋಗಿವೆನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ. ಎಲೈ ಚಂಡನೆ, ಎಲೈ ಭಂಡನೆ. ಇದುವಲ್ಲದೆ ಮತ್ತಾದರೆ ಎಚ್ಚರಿ ಕೇಳುವಂತವನ. ಅದೇನಿರ್ಬೋದು, ಜಾಗ್ರತೆಯಿಂದ ತಿಳಿಸುವಂತವನಾಗು. ಯಾವ ಪುಂಡನು, ಯಾವ ಪುಂಡನು, ಬಾಯಿ ಬಂಡನು, ಯಾವ ಪುಂಡನು, ಯಾವ ಪುಂಡನು, ಬಾಯಿ ಬಂಡನು, ಯಾವ ಪುಂಡನು, ಯಾವ ಪುಂಡನು, ಬಾಯಿ ಬಂಡನು, ಯಾವ ಪುಂಡನು, ಯಾವ ಪುಂಡನು, ಬಾಯಿ ಬಂಡನು. ಸುರರ ಗಂಡನು ಇವನು, ಜಗದ ಬಂಡನು ಸುರರ ಗಂಡನು. ಶಹಬ್ಬಾಶ್ ಶಹಬ್ಬಾಶ್. ನಿನ್ನ ಮೋಹನಾಸ್ತ್ರದ ಪರಾಕ್ರಮವನ್ನು ಬಹಳ ಇರುವುದು. ಶಹಬ್ಬಾಶ್. ಜಾಗ್ರತೆಯಿಂದ ಬಿಡುವಂತವನಾಗು ಚಿತ್ರ ಮಾಡುವನು ವಿಚಿತ್ರ. ತಡ ಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ. ಗುಂಜಿ ಮರಿವನ ಹಲ್ಲ ಕಿರ್ಕಿಡ್ತ ಕಿರ್ಕಿಡ್ತ. ಸಾರಥಿ ರಾಜೇಂದ್ರ ಭೂಪತಿ, ಈ ದುಷ್ಟ ದುರ್ಯೋಧನನು ತನ್ನ ಅಷ್ಟ ಐಶ್ವರ್ಯ ಮದ್ದಿನಲ್ಲಿ ತಿರುಗುತ್ತಾ ಬಂದ ಪಾಂಡವರ ಮುಂದೆ ಬಂದು ತನ್ನ ಐಶ್ವರ್ಯವನ್ನು ತೋರಿಸಿ ಮತ್ತು ನಮ್ಮ ವನವೆಲ್ಲ ಹಾಳು ಮಾಡಿರುವನು. ಶಹಬ್ಬಾಶ್. ಈ ಅದಮನನ್ನು ಥಟ್ಟನೆಯನ್ನ ಮೋಹನಾಸ್ತ್ರದಿಂದ ಈ ಭೂಮಿಗೆ ಕಟ್ಟಿ ಉರುಳಿಸಿರುವನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಸದ್ಯಕ್ಕೆ ಈ ಅದಮನನ್ನು ಒಯ್ದು ಪಟ್ಟಣದಲ್ಲಿ ನೂಕುವಂತವನಾಗಲೈ ಸಾರಥಿ. ಆಗಿ ಜಾಗ್ರತೆ. ಏನು ಚಿಂತೆ ನೂಕ್ತವ್ರೆ ಬುದ್ಧಿ. ಮಾಲೆಂಗನ ಮೈಮಾ ಬೇ ಮಾಲೆಂಗನ ಮೈಮಾ ತಾರೆ.